ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ಈ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ವಿಷಯ ಅನಿಯಂತ್ರಿತ ಮಧುಮೇಹದಿಂದ ಕಿವಿ ಮೂಗು ಮತ್ತು ಗಂಟಲಿನ ಆರೋಗ್ಯದ ಮೇಲೆ ಆಗುವ ದುಷ್ಪರಿಣಾಮಗಳು ಅಂತ. ಇದರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ರಘುನಾಥ್ ಶಾನ್ಭಾಗ್ ಅವರು. ಡಾಕ್ಟರ್ ರಘುನಾಥ್ ಶಾನ್ಭಾಗ್ ಅವರು ಮೂಲತಃ ಧಾರವಾಡದವರು. ಇವರು ತಮ್ಮ MBBS ಪದವಿನ ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ 1997 ಪಡೆದಿದ್ದಾರೆ. ಹಾಗೆಯೇ ENT MS ಸ್ನಾತಕೋತ್ತರ ಪದವಿಯನ್ನು NHL MMC ಗುಜರಾತ್ ವಿಶ್ವವಿದ್ಯಾಲಯದಲ್ಲಿ 2001 ಮುಗಿಸಿದ್ದಾರೆ. ಹಾಗೆಯೇ ದೆಹಲಿಯ ವಿಶ್ವವಿದ್ಯಾಲಯದಿಂದ ENT DNB ಪದವಿಯನ್ನು 2001 ಪಡೆದಿದ್ದಾರೆ. ಡಾಕ್ಟರ್ ರಘುನಾಥ್ ಶಾನ್ಭಾಗ್ ಅವರು ಈ ಹಿಂದೆ 1998 2001 NHL MMC ಗುಜರಾತ್ನಲ್ಲಿ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಆಮೇಲೆ 2003 ಇಲ್ಲಿವರೆಗೆ SDM ವೈದ್ಯಕೀಯ ಮಹಾವಿದ್ಯಾಲಯ ಕಾಲೇಜಿನ ಕಿವಿ ಮೂಗು ಮತ್ತು ಗಂಟಲಿನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ, ಜೊತೆಗೆ ಸಹ ಪ್ರಾಧ್ಯಾಪಕರಾಗಿ, ಈಗ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ರಘುನಾಥ್ ಶಾನ್ಭಾಗ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು. ನಾವು ಹಿಂದೆ ಮಾಡಿದ ಹಾಗೆ ನೀವು ಒಂದಷ್ಟು ಮಾಹಿತಿಯನ್ನು ಕೊಡೋಕೆ ಮುಂಚೆ ನನಗೊಂದೆರಡು ಪ್ರಶ್ನೆಗಳು ಕಾಡ್ತಾ ಇದ್ವು. ಯಾಕೆಂದರೆ ಮಧುಮೇಹ ಅನ್ನೋದು ಈಗ ಎಲ್ಲರಲ್ಲೂ ಒಂದು ರೀತಿಯಲ್ಲಿ ಕಾಣ್ತಾ ಇದೆ. ಆಮೇಲೆ ಅದರ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನು ತಗೊಳ್ಬೇಕು ಅನ್ನೋದನ್ನು ಸಾಕಷ್ಟು ಮಾಹಿತಿಯನ್ನು ವೈದ್ಯರು ಕೊಡ್ತಾ ಇದ್ದಾರೆ, ತಜ್ಞರು ಕೊಡ್ತಿದ್ದಾರೆ. ಇದೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಮೊದಲನೇದಾಗಿ ನಿಮ್ಮನ್ನು ಕೇಳೋದು, ಈ ಅನಿಯಂತ್ರಿತ ಮಧುಮೇಹ ಇರೋರು ಈ ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಸಮಸ್ಯೆಗಳನ್ನು ಕಾಣ್ತಾರೆ? ಕಿವಿ ಮೂಗು ಗಂಟಲಲ್ಲಿ ಅಂದರೆ, ಇದು ನಾನು ಮೊದಲು ಕಿವಿಯ ಮಾತು ಹೇಳ್ತೀನಿ. ಯಾವುದೇ ಸಣ್ಣ ವಿಷಯ, ಕಿವಿಯಲ್ಲಿರಲಿ, ಇಲ್ಲಿ ಕಾಲಲ್ಲಿ ಇರಲಿ, ಮೂಗಲ್ಲಿರಲಿ, ಗಂಟಲಲ್ಲಿ ಎಲ್ಲೇ ಇರಲಿ, ಮಧುಮೇಹ ಯಾರಿಗೆ ಇಲ್ಲ ಅವರಿಗೆ ಇದು ಸಣ್ಣ ವಿಷಯವಾಗಿ ತಾನೇ ಗುಣ ಆಗಿ ಹೋಗಬಹುದು, ವಾಸಿಯಾಗಿ ಹೋಗಬಹುದು. ಮಧುಮೇಹ ಇದ್ದರೆ ಮತ್ತು ಎಸ್ಪೆಷಲಿ ಮಧುಮೇಹ ನಿಯಂತ್ರಣದಲ್ಲಿ ಇಲ್ಲದಿದ್ದರೆ, ಅಂದರೆ ನಿಮ್ಮ ರಕ್ತದಲ್ಲಿರುವ ಸಕ್ಕರೆ ಅಂಶ, ಬ್ಲಡ್ ಶುಗರ್ ಕಂಟ್ರೋಲ್ ಇಲ್ಲದಿದ್ದರೆ ಸಣ್ಣ ಸಣ್ಣ ತೊಂದರೆಗಳು ಜೀವಕ್ಕೆ ಅಪಾಯ ಆಗುವ ಶಕ್ಯತೆ ಇದೆ. ಇದನ್ನೇ ನಾನು ಇವತ್ತು ಹೇಳಲಿಕ್ಕೆ ಬಂದಿರೋದು. ಸೊ ಕಿವಿಯಲ್ಲಿ ಮಧುಮೇಹ ನಿಯಂತ್ರಣದಿಲ್ಲ ಇಲ್ಲದಿದ್ದರೆ ಒಂದು ಸಣ್ಣದಾಗಿ ದುರ್ಮಾಂಸ ಬೆಳಿಬಹುದು, ಸೋರುವಿಕೆ ಶುರುವಾಗಬಹುದು. ಜನ ಕಿವಿಗೆ ಕಡ್ಡಿ ಹಾಕೋದು, ಬಡ್ಸ್ ಹಾಕೋದು ಎಲ್ಲ ಮಾಡ್ತಿರ್ತಾರೆ, ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಿರ್ತಾರೆ, ಎಲ್ಲರಿಗೂ ಏನೂ ಆಗಲಿಕ್ಕಿಲ್ಲ. ಬಟ್ ಮಧುಮೇಹ ನಿಯಂತ್ರಣದ ಇಲ್ಲದಿದ್ದಾಗ ಈ ಮನುಷ್ಯ ಈ ಥರ ಮಾಡಿದರೆ ಅವರಿಗೆ ಅಲ್ಲಿ ಒಳಗೆ ಮಾರಕವಾಗಿ ಒಂದು ಸೂಡೋಮೊನಾಸ್ ಅಂತ ಒಂದು ಕ್ರಿಮಿ ಇದೆ, ಅದರಿಂದ ಇನ್ಫೆಕ್ಷನ್ ಆಗಿ ಮ್ಯಾಲಿಗ್ನಂಟ್ ಓಟೈಟಿಸ್ ಎಕ್ಸ್ಟರ್ನಾ ಅಂತ ಒಂದು ಕಂಡೀಷನ್ ಇದೆ. ಅದರ ಹೆಸರೇ ಮ್ಯಾಲಿಗ್ನಂಟ್ ಅಂದರೆ ಕ್ಯಾನ್ಸರ್ ಥರ. ಇದು ಇನ್ಫೆಕ್ಷನ್ ಆಗಿದ್ದರೂ ಕ್ಯಾನ್ಸರ್ ಥರ ಇದು ಕೆಲಸ ಮಾಡ್ತದೆ. ಬೇಗ ಇದು ಒಳಗಡೆ ಸ್ಪ್ರೆಡ್ ಆಗಿ ಕಿವಿಯ ಮುಖಾಂತರ ಮೆದುಳಿನವರೆಗೂ ಹೋಗಿ ಜೀವಕ್ಕೆ ಅಪಾಯ ಆಗುವ ಸಾಧ್ಯತೆಗಳಿರುತ್ತೆ. ತುಂಬ ಜನ ಈ ಥರ ನಾವು ನೋಡ್ತಾ ಇದ್ದೀವಿ. ಅವ್ರದ್ದು ಶುಗರ್ ಕಂಟ್ರೋಲ್ ಇರುವುದಿಲ್ಲ, ಸಣ್ಣದಾಗಿ ತೊಂದರೆ ಇರುತ್ತೆ, ಅದೇ ಶುರುವಾಗ್ತದೆ. ರಾತ್ರಿ ಹೊತ್ತು ನೋವು ನೋವು ಅಂತಿರ್ತಾ ಬಳಲ್ತಿರ್ತಾರೆ. ಸೊ ಇದು ಸಿಂಪಲಾಗಿ ನಾ ಹೇಳಬೇಕಂದ್ರೆ ಒಂದು ಸಣ್ಣ ಸಣ್ಣ ವಿಷಯಗಳು ಮಧುಮೇಹ ನಿಯಂತ್ರಣ ಇಲ್ಲದಿದ್ದರೆ ಜೀವನೇ ತಗೊಳ್ತವೆ. ಇದು ಕಿವಿ ವಿಷಯ. ಎರಡನೇದು ಮೂಗಿಂದಂತೂ ಮೊನ್ಮೊನ್ನೆ ನೀವು ತುಂಬ ನೋಡಿಬಿಟ್ರಿ. ಕೋವಿಡ್ ಆದಾಗ, ಕೋವಿಡ್ ನಂತರ ಶುಗರ್ ಕಂಟ್ರೋಲ್ ಇಲ್ಲದೆ ತುಂಬ ಜನ ಬ್ಲ್ಯಾಕ್ ಫಂಗಸ್ ಅಂತ ಬಂದರು, ಮ್ಯೂಕೋರ್ ಮೈಕೋಸಿಸ್ ಅದರ ಕರೆಕ್ಟ್ ಹೆಸರು. ಅದರಲ್ಲಂತೂ ಜೀವ ಹೋಗೋದು, ಕಣ್ಣು ಹೋಗೋದು ಇವೆಲ್ಲ ನೀವು ನೋಡಿಬಿಟ್ರಿ. ಸೊ ಮೂಗಿನಲ್ಲಿಯೂ ಹಾಗೆ ನಿಯಂತ್ರಣ ಇಲ್ಲದಿದ್ದರೆ, ಮಧುಮೇಹ ನಿಯಂತ್ರಣ ಇಲ್ಲದಿದ್ದರೆ, ಏನೂ ತೊಂದರೆ ಇಲ್ಲದಿದ್ದರೂ ಸಿಂಪಲ್ಲಾಗಿ ತೊಂದರೆ ಮೂಗಿನಲ್ಲಿ ಶುರುವಾಗ್ತದೆ, ಪೇಷಂಟಿಗೆ ಗೊತ್ತಾಗೋ ಮೊದಲೇ ಅದು ಒಳಗೆ ಸ್ಪ್ರೆಡ್ ಆಗ ಹೋಗುತ್ತದೆ. ಕಣ್ಣಿನ ದೃಷ್ಟಿ ಹೋಗಬಹುದು, ಮೆದುಳಿನವರೆಗೂ ಹೋಗಬಹುದು. ದೊಡ್ಡ ದೊಡ್ಡ ಆಪರೇಷನ್ ಮಾಡಬೇಕಾಗತ್ತೆ. ಎರಡೆರಡು ತಿಂಗಳು ಆಸ್ಪತ್ರೆಯಲ್ಲಿದ್ದು ದಿನಕ್ಕೆ 35-40 ಸಾವಿರ ಖರ್ಚಿಂದು ಔಷಧಿ ತೊಗೊಳ್ಬೇಕಾಗುತ್ತೆ. ಇದೆಲ್ಲ ಈ ಮೊನ್ನೆ ನೀವು ಟಿ ವಿಯಲ್ಲಿ ನೋಡಿದ್ರು, ಎಲ್ಲ ದೂರವಾಣಿ ಅಲ್ಲಿ ಇಲ್ಲಿ ನೋಡಿ ಆಯಿತು. ಸೊ ಇದು ಕೋವಿಡಿಂದ ಬಂದಾಗ ಜನರಲ್ಲಿ ತುಂಬ ಇದರ ಬಗ್ಗೆ ಮಾಹಿತಿ ಬಂತು. ಆದರೆ ಇದು ಮೊದಲಿಂದನೂ ಇದೆ, ಇಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಬಿಕಾಸ್ ಇಷ್ಟು ಪ್ರಮಾಣದಲ್ಲಿ ಕೋವಿಡಿಂದ ಡಯಾಬಿಟಿಸ್ ಶುಗರು ಅದು ಜಾಸ್ತಿ ಆಗಿರಲಿಲ್ಲ. ಬಟ್ ಪ್ರತಿ ವರ್ಷ ನಾವು ಈ ಥರ ಜನರನ್ನ ನೋಡ್ತೀವಿ. ಆದ್ದರಿಂದ ಮಧುಮೇಹ ನಿಯಂತ್ರಣ ಇಲ್ಲದಿದ್ದರೆ ಮೂಗಿನಲ್ಲಿನೂ ಸಿಂಪಲ್ ಆಗಿ ಶುರುವಾಗುವ ಒಂದು ನೋವು ಇಲ್ಲ ಇನ್ಫೆಕ್ಷನ್ ಜೀವಕ್ಕೆ ಅಪಾಯ ಆಗಬಹುದು. ಎರಡನೇ ವಿಷಯ, ಎಷ್ಟೋ ಜನರಿಗೆ ಮೂಗು ಮುಟ್ಕೊಳ್ಳೋದು ರೂಢಿ ತುಂಬ ಇರುತ್ತೆ. ಕೈಯಲ್ಲಿರೋ ಕ್ರಿಮಿಗಳೆಲ್ಲ ಮೂಗಿಗೆ ಹತ್ತದೆ, ಅಲ್ಲಿ ಫರಂಕಲ್ ಅಂತ ಶುರು ಆಗುತ್ತೆ, ಅಂದರೆ ಒಂದು ಬಾಯ್ಲ್ ಅಂದರೆ ಒಂದು ಸಣ್ಣ ಕುರ ಆಗುತ್ತದೆ. ಮಧುಮೇಹ ಇಲ್ಲದಿದ್ದವನಿಗೆ ಅದು ಸಿಂಪಲ್ ಆಗಿ ಮೆಡಿಸಿನ್ ಕೊಟ್ಟರೆ ಕಡಿಮೆ ಆಗ್ಬೋದು. ಅನಿಯಂತ್ರಿತ ಮಧುಮೇಹ ಈ ಥರ ಇದ್ದರೆ ಇದೇ ಒಂದು ಸಿಂಪಲ್ ಇದು ಮೆದುಳಿಗೆ ಹೋಗುತ್ತದೆ, ಸ್ಟಾಫ್ ಆರಿಯಸ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಮೂಗಿನ ತುದಿ ಮತ್ತು ನಮ್ಮ ತುಟಿಯ ಮೇಲಿನ ಭಾಗಕ್ಕೆ ಡೇಂಜರ್ ಏರಿಯಾ ಆಫ್ ಫೇಸ್ ಅಂತ ಹೇಳ್ತೀವಿ. ಯಾರಿಗಾದರೂ ಈ ಥರ ಕುರ ಏನಾದರೂ ಮೂಗಲ್ಲಾಗಿದ್ರೆ ಇಲ್ಲ ಅಪ್ಪರ್ ಲಿಪ್ಪಲ್ಲಾಗಿದ್ರೆ ಅದನ್ನು ಪ್ರೆಸ್ ಮಾಡಿ ಕಿವಿ ತೆಗಿಲಿಕ್ಕೆ ಪ್ರಯತ್ನ ಮಾಡಬಾರದು. ಮೇಲಿಂದ ಮೇಲೆ ಈ ಥರ ಮೂಗಿಲ್ಲ ಕಿವಿಯಲ್ಲಿ ಬಾಯ್ಲ್ಸ್ ಅಂದರೆ ಕುರಗಳು ಆಗ್ತಾ ಇದ್ರೆ ರಕ್ತದಲ್ಲಿ ಶುಗರ್ ಚೆಕ್ ಮಾಡಿಸ್ಬೇಕು. ಎಷ್ಟೋ ಜನರಿಗೆ ತಮಗೆ ಮಧುಮೇಹ ಇದೆ ಅಂತೂ ಗೊತ್ತಿರಲ್ಲ. ನಮ್ಮ ಆಸ್ಪತ್ರೆಗೆ ಬಂದಾಗ ನಾವು ಚೆಕ್ ಮಾಡಿದಾಗ 300-400 ಇರುತ್ತೆ. ಸೊ ಇದು ಅನಿಯಂತ್ರಿತ ಮಧುಮೇಹವೇ. ಹೌದು. ಇದರಂಗೆ ಗಂಟಲಲ್ಲೂ ಈಸೋಫೇಷಿಯಲ್ ಕ್ಯಾಂಡಿಡಿಯಾಸಸ್ ಅಂತ ಆಗುತ್ತೆ, ಫಂಗಲ್ ಇನ್ಫೆಕ್ಷನ್. ಈ ಥರ ಮಾರಕವಾದ ತೊಂದರೆಗಳು ಆಗುವ ಶಕ್ಯತೆ ಇದೆ. ಸ್ವಲ್ಪ ದೀರ್ಘವಾಗಿ ಮತ್ತೆ ಬಹಳ ಹೌದು ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾದ ವಿಷಯಗಳು. ಹೌದು. ಹಾಗಾದರೆ ಇದರದ್ದು ಒಂಥರ ನನಗೆ ಈ ಥರದ್ದು ಏನೋ ಒಂದು ಸಮಸ್ಯೆ ಇದೆ, ನನಗೆ ಈಗ ನನ್ನ ನಿಯಂತ್ರಣದಲ್ಲಿ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಪೀರಿಯಾಡಿಕಲ್ ಆಗಿ ತಿಂಗಳಿಗೆ ನಮ್ಮ ಫಾಸ್ಟಿಂಗ್ ಬ್ಲಡ್ ಇರ್ಬೋದು, ಪೋಸ್ಟ್ ಪ್ರಾಂಡಿಯಲ್ ಇರ್ಬೋದು, ಯಾವ್ದನ್ನೇ ನೋಡ್ಕೊಂಡು ಎಲ್ಲ ಕರೆಕ್ಟ್ ಆಗಿದ್ರು ನನಗೆ ಇರಬಹುದಾ ಇಲ್ವಾ ಲಕ್ಷಣಗಳು ಹೇಗೆ ಗುರುತಿಸ್ಕೊಳ್ಳೋದು? ಅಂದ್ರೆ ನಾನು ಅರ್ಥ ಮಾಡ್ಕೊಂಡಾಗ ಯಾವ ಲಕ್ಷಣಗಳಿದ್ರೆ ನಾವು ಇ ಎನ್ ಟಿ ಡಾಕ್ಟರ್ಗೆ ಹೋಗಿ ತೋರಿಸ್ಬೇಕು ಅನ್ನೋದು. ಈಗ ನಿಯಂತ್ರಣ ಇರಲಿ ಬಿಡಲಿ ಏನೇ ಇರಲಿ, ಕೆಲವೊಮ್ಮೆ ಈಗ ನಾವಂತೂ ನೋಡ್ತಾ ಇದ್ದೀವಿ ಎಷ್ಟೋ ಜನ ಈ 30 ಕೆಳಗೆ ವಯಸ್ಸಿನವರು ಈ ಥರ ತೊಂದರೆಗಳಿರ್ತವೆ. ಅವರು ಏ ನನಗೇನು ಶುಗರ್ ಬರುತ್ತೆ ಈ ಥರ ಇರ್ತದೆ, ನಾವು ಚೆಕ್ ಮಾಡಿ ನೋಡಿ ತೋರಿಸ್ತೀವಿ, ನೋಡಪ್ಪ ನಿನ್ನ 300 ಅವಾಗ ಹೇಳ್ತಾರೆ ಹೌದು ನಮ್ಮ ತಂದೆಗೂ ಇದೆ ತಾಯಿಗೂ ಇದೆ. ಈ ಥರ ಸ್ವಲ್ಪ ಜನರಲ್ಲಿ ಇದು ಅವೇರ್ನೆಸ್ ಬರಬೇಕು. ಕಿವಿಯಲ್ಲಿ ನೋವು ಇಲ್ಲ ಸಣ್ಣದಾಗಿ ದುರ್ಮಾಂಸ ಕಾಣುವುದು ಇಲ್ಲ ಸೋರುವಿಕೆ, ರಾತ್ರಿ ಹೊತ್ತು ನೋವು, ರಾತ್ರಿ ಹೊತ್ತು ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ, ರಾತ್ರಿಯೆಲ್ಲ ನೋವು ಬರೋದು ಬಹಳವೇ ಮಾರಕವಾಗಿ ಇದು ಮ್ಯಾಲಿಗ್ನೆಂಟ್ ಓಟೈಟಿಸ್ನ ಇರಬಹುದು. ಮುಖದ ಯಾವುದೇ ಭಾಗದಲ್ಲಿ ಡೀಪ್ ಆಗಿ ಒಳಗಡೆ ನೋವಾಗುತ್ತಿದ್ದರೆ ಇದರಲ್ಲಿ ಬ್ಲ್ಯಾಕ್ ಫಂಗಸ್ಸು ಇರಬಹುದು. ಇಲ್ಲ ದೃಷ್ಟಿದೋಷ ಕಂಡು ಬರೋದು ಅಂದರೆ ಎರಡೆರಡು ಕಾಣೋದು, ಕಣ್ಣು ಉಬ್ಬು ಕಾಣೋದು, ಈ ಥರ ಮೂಗಿನಲ್ಲಿ ಏನಾದರೂ ತೊಂದರೆ ಆದರೆ ಮೇಲಿಂದ ಮೇಲೆ ಮೂಗಿನಲ್ಲಿ ಗುಳ್ಳಿಗಳಾಗೋದು, ಅದೇ ನಮ್ಮ ಬಾಯ್ಲ್ ಅಂತೀವಲ್ಲ ಆ ಥರ ಕುರ ಆಗೋದು, ಕಿವಿಯಲ್ಲಿ ಆಗೋದು, ಮುಖದ ಮೇಲೆ ಆಗೋದು, ಲಿಪ್ಸ್ ಮೇಲೆ ಆಗೋದು, ಏನೇ ಇದ್ದರೂ ಆಗಿಂದಾಗ ರಕ್ತ ಚೆಕ್ ಮಾಡಿಸ್ಬೇಕು. ಅದು ಒಂದು ನಿಮ್ಮ ಡಾಕ್ಟರ್ ಹತ್ರ ಪ್ಲಸ್ ಕಿವಿ ಮೂಗು ಗಂಟಲು ಡಾಕ್ಟರ್ ಹತ್ರ ಹೋಗಿ ಅವರು ಒಳಗಡೆ ನೋಡಿ ಅದು ಏನಾರು ತೊಂದರೆ ಇದೆಯೋ ಇಲ್ಲ ಅಂತ ಬೇಗ ನಾವು ಕಂಡುಹಿಡಿ. ಇವು ಯಾವುದೇ ತೊಂದರೆಗಳು ಕಣ್ಣಿನ ಚೆಕಪ್ಗೆ ಹೇಗೆ ಹೋಗ್ತಾರೋ ಎಕ್ಸಾಕ್ಟ್ಲಿ ಹಾಗೇನೇ. ಹೌದು, ಯಾಕಂದ್ರೆ ಇದರಲ್ಲಿ ನಾವು ಸ್ವಲ್ಪ ಲೇಟ್ ಆಯ್ತು ಅಂತೇಳಿ ಪೇಷಂಟ್ ಬರೋದು ಇಲ್ಲ ಡಾಕ್ಟರ್ ಅದನ್ನ ಡಯಾಗ್ನೋಸ್ ಮಾಡೋದು, ಯಾವ ಜೀವ ಉಳಿಸಬಹುದು ಅದು ಉಳಿಸೋಕ್ಕಾಗಲ್ಲ. ಇದೊಂದು ಬಹಳ ಮುಖ್ಯವಾಗಿ ಅವ್ರು ನೋಡ್ಕೋಬೇಕು. ತಲೆನೋವು, ಗಂಟಲು ನೋವು, ಇಲ್ಲ ಈವನ್ ಹಲ್ಲು ನೋವು, ಶುಗರ್ ಕಂಟ್ರೋಲ್ ಇರದಿದ್ದರೆ ಸಿಂಪಲ್ ಆಗಿರುವ ಒಂದು ಹಲ್ಲು ನೋವು ಮಾರಕ ಆಗುವ ಸಾಧ್ಯತೆ ಇದೆ. ಬಹುಶಃ ನಾವು ಕರೆಗಳಂತೆ ಅದಕ್ಕೆ ಮುಂಚೆ ಹಾಗಾದ್ರೆ ಇದು ಬರದೇ ಇರೋ ಹಾಗೆ ಹಾಗೆ ನಾವು ಎಚ್ಚರಿಕೆಯನ್ನು ಒಂದೇ ಒಂದು ಮಾತನ್ನ ಹೇಳೋದು ಕಿವಿ ಮಾತು ತರ, ನೀವು ಕಿವಿಯನ್ನು ಸುಮ್ಮನೆ ಬಿಟ್ರೆ ಕಿವಿ ನಿಮಗೆ ಸುಮ್ಮನೆ ಬಿಡುತ್ತೆ. ಜನರಲ್ಲಿ ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ, ಏನು ಕೈಯಲ್ಲಿ ಸಿಗತ್ತೆ ಅದನ್ನ, ಈಗ ಬಡ್ಸ್ ಹಾಕಿದ್ರು, ಈಗಂತೂ ವರ್ಕ್ ಫ್ರಮ್ ಹೋಮ್ ಅಂತ ಇಯರ್ ಫೋನ್ಸ್, ಬಸ್ಸಲ್ಲಿ ಹೋಗುವಾಗ ಮಕ್ಕಳು ಎಲ್ಲರೂ ಇಯರ್ ಫೋನ್ಸ್ ಹಾಕೊಳ್ತಾರೆ, ಇವೆಲ್ಲ ನಮಗೆ ಈಗ ಗೊತ್ತಾಗಲ್ಲ. ಯಾವುದೇ ಆರ್ಟಿಫಿಷಿಯಲ್ ಆಗಿ ನಾವು ಅದನ್ನು ಇನ್ಫೆಕ್ಟಿವ್ ಏನು ಮಟೀರಿಯಲ್ ಇರುತ್ತಲ್ಲ ಇವೆಲ್ಲ ಅದರಿಂದ ತೊಂದರೆಗಳಾಗೋದಿರುತ್ತೆ. ಕಿವಿ ಮುಟ್ಟಬೇಡಿ, ನಾ ಅದೇ ಹೇಳ್ತೇವೆ ಜನರಿಗೆ, ಎಲ್ಲ ಕಿವಿ ಮೂಗು ಗಂಟಲು ಬೇಡ್ಕೊಳ್ಳೋದು ಒಂದೇ, ಜನರಲ್ಲಿ ಕಿವಿಯನ್ನು ಮುಟ್ಟಕ್ಕೋಗ್ಬೇಡಿ ಅನವಶ್ಯಕವಾಗಿ. ಮೂಗನ್ನು ಮೇಲಿಂದ ಮೇಲೆ ಮುಟ್ಕೊಳ್ಳೋದು, ಆ ಕೂದಲು ಎಳ್ಕೊಂಡಂಗೆ ಮಾಡೋದು, ಇಲ್ಲದ್ದು ಮಾಡಬಾರ್ದು. ಹಲ್ಲುಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ, ಏನೇ ಹಲ್ಲಲ್ಲಿ ಹುಳುಕಿ ಇಟ್ಕೋಬೇಡಿ. ಇವಿಷ್ಟು ಮಾಡಿದ್ರೂ ಎಷ್ಟೋ ಬಹಳ ಹೆಲ್ಪ್ ಆಗುತ್ತೆ. ಬಹಳ ಇದು ಕಿವಿ ಮಾತು ಬಹಳ ಮುಖ್ಯವಾದ ಮಾತಾಯಿತು. ಹಾಗಾಗಿ ಇದನ್ನು ಬಹಳ ಎಚ್ಚರಿಕೆಯಿಂದ ನಾವು ನೋಡಬೇಕಾಗುತ್ತೆ. ಕೇಳಿದ್ರೆ ಡಾಕ್ಟರ್ ರಘುನಾಥ್ ಶಾನ್ಭಾಗ್ ಅವ್ರ ಜೊತೆನಲ್ಲಿ ಮಾತಾಡಿ ಇನ್ನಷ್ಟು ಕಿವಿ ಮಾತುಗಳನ್ನು ನೀವು ಕೇಳಬಹುದು. ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ಅವರಿಂದ ಪರಿಹರಿಸ್ಕೊಳ್ಬೋದು. ನಮ್ಮ ದೂರವಾಣಿ ಸಂಖ್ಯೆಗಳು ಇನ್ನೊಮ್ಮೆ ಹೇಳಿಬಿಡ್ತೀನಿ ನಿಮ್ಮ ಅನುಕೂಲಕ್ಕಾಗಿ. ಎಸ್ ಟಿ ಡಿ ಕೋಡ್ ಸಂಖ್ಯೆ 0836, ದೂರವಾಣಿ ಸಂಖ್ಯೆಗಳು 2443414 ಅಥವಾ 2443415 ಇಲ್ಲವೇ 2443416. ಈ ದೂರವಾಣಿಗಳಿಗೆ ಕರೆ ಮಾಡಿ ಡಾಕ್ಟರ್ ರಘುನಾಥ್ ಶಾನ್ಭಾಗ್ ಅವ್ರ ಜೊತೆಯಲ್ಲಿ ನೀವು ನೇರವಾಗಿ ಮಾತಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಈಗ ನಾವು ಮೊದಲನೇ ಕರೆ ಯಾರದು ಅಂತ ನೋಡೋಣ. ಹಲೋ, ನಮಸ್ಕಾರ, ಹೇಳಿ. ನಾನು ನಿಪ್ಪಾಣಿಯಿಂದ ಶಿವಾನಂದ ವಶಿಷ್ಠ ಮಾತಾಡ್ತಾ ಇದ್ದೇನೆ. ಹೇಳಿ ಶಿವಾನಂದ್. ಈಗ ಸದ್ಯ ಏನಿದೆ ಸರ್, ಕಿವಿಯಲ್ಲಿ ಹೆಡ್ಫೋನ್ ಹಾಕಿ ಎಲ್ಲ ಡ್ರೈವರ್ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಕಿವಿಯಲ್ಲಿ ಏನಾದ್ರು ಅನಾಹುತ ಆಗ್ತೈತೇನ್ರಿ? ಹೌದು, ಕೊಬ್ಬರಿಯನ್ನು ಬಿಸಿ ಮಾಡಿ ಹಾಕ್ತೇವೆ ಸರ್. ಹೌದು, ಆ ಬಿಸಿ ಹಾಕೋದು ಸರಿ ಅಂತಪ್ಪ, ಯಾಕಂದ್ರೆ ಪೂರ್ವಿ ಕಾಲದಿಂದ ನಾವು ಎಣ್ಣೆ ಹಾಕೋದು ಮಾಡ್ತಿದ್ದೇವೆ, ದುರುಪಯೋಗ ಆಗ್ತೈತೇನ್ರಿ? ಹೌದು. ಈಗ ಮೂಗಿನಲ್ಲಿ ತುಪ್ಪ ಹಾಕಿದ್ರೆ ಕಮ್ಮಿ ಆಗ್ತೈತಿ ಹೇಳ್ತಾರೆ ಸರ್, ಇಂಥವ್ರು ಉತ್ತರ ಕೊಡ್ತೀನಿ. ನೀವು ಮೂರು ಪ್ರಶ್ನೆ ಕೇಳಿದ್ರೆ ನನಗೆ, ಒಂದೇದು ಇಯರ್ಫೋನ್ಸ್ ಹೆಡ್ಫೋನ್ಸ್ ಅಂತ. ಹೆಡ್ಫೋನ್ಸ್ ಅಂದ್ರೆ ಕಿವಿ ಸುತ್ತಲೂ ಇರೋದು, ಅದಕ್ಕಿಂತ ಇಯರ್ಫೋನ್ಸ್ ಅಂತ ಏನು ಹೇಳ್ತೀವ, ಇಯರ್ಫೋನ್ಸ್ ಅಂತ ಸಣ್ಣದು ಹಾಕ್ತೀವಲ್ಲ ಅದು. ಹೌದಾ? ಈಗ ನೀವು ಹೇಳಿದ್ರಲ್ಲ ಡ್ರೈವ್ ಮಾಡುವಾಗೆಲ್ಲ ಹಾಕ್ತಾರೆ, ಹಾಕಲೇಬಾರದು. ನಾ ಅದೇ ಹೇಳೋದು, ಒಂದೇ ಮಾತು ಹೇಳ್ತೀನಿ, ನೀವು ಕಿವಿಯನ್ನು ಸುಮ್ಮನೆ ಬಿಟ್ಟರೆ ಕಿವಿ ನಿಮಗೆ ಸುಮ್ಮನೆ ಬಿಡುತ್ತೆ. ಹೊರಗಡೆಯಿಂದ ಯಾವುದೇ ರೀತಿಯ ಅನವಶ್ಯಕ ಅದರ ಮೇಲೆ ಪ್ರಹಾರ ಮಾಡಬೇಡಿ. ಕಿವಿಯನ್ನು ಸ್ವಚ್ಛ ಮಾಡುವುದಂತ ಇರುವುದಿಲ್ಲ, ದೇವರು ಅದನ್ನು ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಕೂಕಣಿಯೆಲ್ಲ ಇರೋದು ಒಳ್ಳೆಯದೇ, ಅದರಲ್ಲೇನು ತಪ್ಪಿಲ್ಲ, ಎಸ್ಪೆಷಲಿ ಮಕ್ಕಳಲ್ಲಿ. ಆಯಿತಾ? ಸೊ ಇಯರ್ಬಡ್ಸ್ ಬಗ್ಗೆ ನೀವು ಕೇಳಿದ್ರಿ, ಇಯರ್ಫೋನ್ಸ್ ಬಗ್ಗೆ ಕೇಳಿದ್ರಿ, ಆಯಿತಾ? ಅವು ಯಾವನ್ನು ಉಪಯೋಗ ಮಾಡುವ ಅವಶ್ಯಕತೆ ಇಲ್ಲ. ಎರಡನೇ ಪ್ರಶ್ನೆ ನಿಮ್ಮದು, ಕೊಬ್ಬರಿ ಎಣ್ಣೆ ಕಿವಿಯಲ್ಲಿ ಹಾಕಬೇಕು ಬೇಡ? ಪುರಾತನ ಕಾಲದಿಂದ ಹಾಕಿದ್ದಾರೆ, ನನಗೂ ನಮ್ಮ ಅಜ್ಜಿಯವರು ಹಾಕಿದ್ದಾರೆ, ಏನೂ ತಪ್ಪಿರಲಿಲ್ಲ. ಆವಾಗ ಹಾಕ್ತಿದ್ರು, ಅದರಲ್ಲಿ ಏನಾಗ್ತಿತ್ತು ಒಂದು ವಿಷಯ ಹೇಳ್ತೇನೆ. ಆವಾಗ ನಿಮಗೆ ನೆನಪಿದ್ದಂಗೆ ಕಿವಿ ಸೋರುವಿಕೆನೂ ಬಹಳ ಕಾಮನ್ ಇತ್ತು. ಒಂದು ಮಾತು ಹೇಳ್ತೇನೆ. ಎರಡನೇದು, ಈ ಸಣ್ಣ ಹುಟ್ಟಿದ ಮಗುಗೂ ಕಿವಿಗೆ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿ ಮೈಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ. ಆಯಿತಾ? ಸ್ನಾನ ಮಾಡುವಾಗ ಸೋಪ್ ಹಚ್ಚಿ ಸ್ನಾನ ಮಾಡ್ತಾರೆ. ಕಿವಿ ಒಳಗಡೆ ಇರೋ ಎಣ್ಣೆ ಯಾರು ತೆಗೆಯೋರು? ಒಂದು ಮಾತು, ನಾವು ಈಗ 25 ವರ್ಷದಿಂದ ನಾ ಕಿವಿಗಳನ್ನೇ ನೋಡ್ತಾ ಬಂದಿದ್ದೀನಿ, ಎಷ್ಟೊಂದು ಸಾರಿ ನಮಗೆ ನೋಡಿ ಬೇಜಾರಾಗುತ್ತೆ, ಸಣ್ಣ ಹುಟ್ಟಿದ ಮಗು ಕಿವಿ ಸೋರುವಿಕೆ ಶುರುವಾಗುತ್ತೆ. ಇಡೀ ಜಗತ್ತಲ್ಲಿ ಎಲ್ಲರೂ ಕೊಬ್ಬರಿ ಎಣ್ಣೆ ಹಾಕ್ತಾರಾ? ಹಾಕಲಾರ್ದವ್ರಿಗೆಲ್ಲ ತೊಂದರೆ ಆಗ್ತದ? ಒಂದನೇದು. ಇನ್ನೊಂದು ವಿಷಯ ಹೇಳ್ತೇನೆ, ಕೊಬ್ಬರಿ ಎಣ್ಣೆ ಎಲ್ಲಿಂದ ಬರ್ತದೆ? ಒಣ ಕೊಬ್ಬರಿಯಿಂದ ಬರುತ್ತೆ. ಒಣ ಕೊಬ್ಬರಿ ಅಂದ್ರೆ ಏನು? ವೆಜಿಟೇಟಿವ್, ಪೆರಿಷೆಬಲ್. ಅಂದ್ರೆ ಅದನ್ನ ಹಂಗೆ ಇಟ್ಟರೆ ಅದಕ್ಕೆ ನೀವೇನಂತೀರಿ, ಕೆಟ್ಟು ಹೋಯ್ತು, ಕಮಟು ಬಂತು, ಕೊಳತು ಹೋಯ್ತು. ಕೊಳೆಯುವುದಂದ್ರೆ ಏನು? ಅದರಲ್ಲಿ ಕ್ರಿಮಿಗಳು ಬೆಳೆಯುತ್ತವೆ. ಕಿವಿ ಅಂದ್ರೆ ಏನು? ಒಂದು ಗುಹೆ ಥರ ಇರುತ್ತೆ, ಅಲ್ಲಿ ಗಾಳಿ ಆಡೋದಿಲ್ಲ, ಸೂರ್ಯನ ಕಿರಣ ಬರೋದಿಲ್ಲ. ಸೊ ನೀವು ಕಿವಿಯಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದರೆ ಪ್ರತಿಯೊಬ್ಬನಿಗೂ ದೋಷ ಆಗ್ತದೆ ಅಂತ ಅಲ್ಲ, ಯಾರೋ ಒಬ್ಬರಲ್ಲಿ ಅದರಲ್ಲಿ ಆಗುವ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಅನಿಯಂತ್ರಿತ ಮಧುಮೇಹ ಏನಾದರೂ ಇತ್ತಂತೇಳಿ ಈ ಥರ ಒಂದು ಏನೂ ಇಲ್ಲದಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತೊಂದರೆಗೀಡಾಗಬೇಡಿ. ಇಷ್ಟೇ ನಾವು ಹೇಳೋದು. ಕೊಬ್ಬರಿ ಎಣ್ಣೆ ಹಾಕಿದವರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳೋದೇ ಇಲ್ಲ, ಕೊಬ್ಬರಿ ಎಣ್ಣೆ ಹಾಕಲೇಬೇಕಂತೂ ಎಲ್ಲೂ ಬರ್ತಿಲ್ಲ. ಮೂರನೇ ವಿಷಯ, ಮೂಗಲ್ಲಿ ತುಪ್ಪ ಹಾಕೋದು. ಹೌದು, ಹಳೆ ಕಾಲದಲ್ಲಿ ಆಕಳ ತುಪ್ಪ ಹಾಕಂತ ಹೇಳ್ತಿದ್ರು, ತಪ್ಪಿಲ್ಲ. ಆದರೆ ಈಗ ನಿಮಗೆ ಸಿಗುವ ಆಕಳ ತುಪ್ಪ ಎಷ್ಟು ಸ್ವಚ್ಛ ಇದೆ ಅಂತ ನೀವೇ ನೋಡ್ಕೊಳ್ಳಿ. ಆಯಿತಾ? ಸೊ ಆಕಳ ತುಪ್ಪ ಹುಡ್ಕೊಂಡು ಹೋಗ್ಬೇಡ್ರಿ, ಅವಶ್ಯಕತೆ ಇದ್ರಷ್ಟೇ ಮಾಡಿ. ಎಲ್ಲರೂ ಇಡೀ ಜಗತ್ತಿನಲ್ಲಿ ಆ ಥರ ಏನು ಮಾಡ್ತಾ ಇಲ್ಲ, ಅದು ಮಾಡದಿದ್ದರೆ ಏನೋ ಮೇಜರ್ ತೊಂದರೆ ಆಗ್ತದಂತಿಲ್ಲ. ನಮ್ಮ ದೇಶಕ್ಕೆ ಈಗ ಕಾಡ್ತಾ ಇರೋದು ಮಧುಮೇಹ, ಹೌದಾ? ಅದರ ಬಗ್ಗೆ ನಾವು ಜಾಸ್ತಿ ಕಾಳಜಿ ವಹಿಸಿ. ಹೌದು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಶಿವಾನಂದ್. ಈಗ ಮುಂದಿನ ಕರೆ ಯಾರದು ಅಂತ ನೋಡೋಣ. ಹಲೋ ಹಲೋ ನಮಸ್ಕಾರ, ಹೇಳಿ. ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ. ಏನ್ ಹೆಸರು ಹೇಳಿದ್ರಿ? ಆಯ್ತಾಯ್ತು, ಓಕೆ. ಈಗ ನೋಡ್ರಿ, ಈಗ ಮಧುಮೇಹ ಇದ್ದವರು ಇರದಿದ್ದವರು, ಈಗ ನಿಮಗೆ ಕೇಳಿಸೋದು ಎಡಗಿಯೊಳಗಡೆ ಕಿವಿಯಲ್ಲಿ ಕಡಿಮೆ ಕೇಳಿಸ್ತಾ ಇದೆ ಅಂತ ಹೇಳಿದ್ರೆ, ಹೌದಾ? ಮಂದಿದೆ ಅಂತ, ಹೌದಲ್ಲ? ಸೊ ಈ ಥರ ಇದ್ದಾಗ ನೀವೇ ಹೇಳ, ಈಗ ನಾ ಏನು ಹೇಳ್ತಾ ಇದ್ನಲ್ಲ, ಈ ಥರ ಯಾವುದೇ ಕಿವಿ ಮೂಗು ಗಂಟಲು ತೊಂದರೆ ಇದ್ದರೆ, ಯಾವುದೇ ತೊಂದರೆ ಇದ್ರೂ ಮಧುಮೇಹಿಗಳೇ ಅಂತಲ್ಲ, ಯಾರಾದರೂ ಕಿವಿ ಮೂಗು ಗಂಟಲು ವೈದ್ಯರಿಗೆ ತೋರಿಸ್ಕೊಳ್ಳಿ. ಸಿಂಪಲ್ ಆಗಿ ಅಲ್ಲಿ ಕುಕ್ಕುಣಿ ಕಲೆಕ್ಟ್ ಆಗಿರ್ಬೋದು, ಇಲ್ಲ ಏನೋ ಒಳಗಡೆ ಕಿವಿಯಲ್ಲಿ ಇರಬಹುದು, ಇಲ್ಲ ಇನ್ಫೆಕ್ಷನ್ ಇರಬಹುದು, ಕೆಲವೊಮ್ಮೆ ಕಿವಿ ಪರದೆಯಲ್ಲಿ ತೂತಿರುತ್ತೆ, ಇಲ್ಲ ನಿಮಗೆ ಕಿವಿಯಲ್ಲಿ ಆ ನರ ಸ್ವಲ್ಪ ವೀಕ್ ಆಗಿರಬಹುದು. ಹೌದಾ, ಇದು ಯಾವುದೇ ಸಮಸ್ಯೆಯಿಂದನು ನಿಮಗೆ ಈ ಥರ ತೊಂದರೆ ಆಗ್ತಿರಬಹುದು. ಅದನ್ನು ನೋಡಿ ಕಿವಿ ಮೂಗು ಗಂಟಲು ವೈದ್ಯರು ನೋಡಿ ಅದರಲ್ಲಿ ಏನು ತೊಂದರೆ ಇದೆ ಅಂತ ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಆಗ್ತದೆ. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟ್ರೆ, ಈ ಕಿವಿಯ ಮೇಣವನ್ನು ನೀವು ತಜ್ಞರ ಹತ್ರ ನಾವು ತೆಗೆಸ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ? ಹಾಗಾದರೆ ಹಾಗಿಲ್ಲ, ಅದೇ ಹೇಳೋದು ಅಂದರೆ ಇದ್ದರೆ ತೆಗಿಲೇಬೇಕಂತಿಲ್ಲ. ನಾನು ಅದೇ ಹೇಳೋದು, ಕಿವಿ ಮೇಣ ಅಂದರೆ ಅದೊಂದು ಅದಕ್ಕೆ ಬೇರೆ ಬೇರೆ ಹೆಸರು ಕೊಟ್ಬಿಟ್ಟಿದ್ದಾರೆ. ವ್ಯಾಕ್ಸ್ ಅಂತೂ ಹೌದು, ಅದಕ್ಕೆ ಹೊಲಸು ಅಂತಾರೆ ಕೆಲವರು, ಅದು ಹೊಲಸು ಅಲ್ಲ, ಅದು ಹೊಲಸು ಮಾಡೋರು ನಾವು. ಮಕ್ಕಳಲ್ಲೂ ಕಿವಿಯ ಮೇಣ ಜಾಸ್ತಿ ಇರುತ್ತೆ, ದೇವರು ಆ ಥರ ಮಾಡಿದ್ದಾನೆ. ನೀರು ಜಾಸ್ತಿ ಮಕ್ಕಳ ಕಿವಿಯಲ್ಲಿ ಹೋಗೋ ಚಾನ್ಸ್ ಇರುತ್ತೆ, ಮಕ್ಕಳು ನೀರಾಡಲು ಜಾಸ್ತಿ, ಕಿವಿಗೆ ತಂಪು ಆಗಬಾರ್ದು ಅಂತ. ಒಂದು ಹೆಲ್ದಿ ಲೆವೆಲ್ ಆಫ್ ವ್ಯಾಕ್ಸ್ ಅಂತ ಇರುತ್ತೆ, ಹೆಲ್ದಿ ಕ್ವಾಂಟಿಟಿ ಆಫ್ ವ್ಯಾಕ್ಸ್, ಹೆಲ್ದಿ ಕ್ವಾಲಿಟಿ ಆಫ್ ವ್ಯಾಕ್ಸ್ ಅಂತ ಇರುತ್ತೆ. ಅದು ನಿಮ್ಮ ಸ್ಕಿನ್ ಟೈಪ್ ಮೇಲೆ ಹೋಗುತ್ತೆ. ಕೆಲವರು ಆಯಿಲಿ ಸ್ಕಿನ್ ಇರುತ್ತೆ, ಅವ್ರಿಗೆ ಸ್ವಲ್ಪ ಜಾಸ್ತಿ. ಡ್ಯಾಂಡ್ರಫ್ ಇರೋರಿಗೆ, ತಲೆ ಹೊಟ್ಟು ಇರೋರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಧೂಳಿನಲ್ಲಿ ಕೆಲಸ ಮಾಡೋರಿಗೆ ಕೆಲವರಿಗೆ ಜಾಸ್ತಿ ಇರುತ್ತೆ. ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ರೇಷಿಯಲ್ ಕ್ಯಾರೆಕ್ಟರ್ಸ್ ಇರುತ್ತೆ, ಅವರಿಗೆ ಹೆಚ್ಚು ಕಡಿಮೆ ಇರುತ್ತೆ. ಸೊ ಇದೇ ಅಂದ ತಕ್ಷಣ ಅದನ್ನು ತೆಗೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ತೋರಿಸ್ರಿ, ಆ ಅವಶ್ಯಕತೆ ಇದ್ರೆ ತೆಗಿತಾರೆ. ಅದು ಆಮೇಲೆ ಇನ್ನೊಂದು ಹೇಳೋದು, ಕಿವಿಯಲ್ಲಿ ಮೇಣ ಇದ್ದರೆ ಯಾವಾಗಿದ್ದರೂ ಕಿವಿ ಕಡಿಮೆ ಕೇಳಿಸ್ತದೆ ಅಂತ ಇಲ್ಲ. ತುಂಬ ಜಾಸ್ತಿಯಾಗಿ ಎಸ್ಪೆಷಲಿ ನಾನು ನೋಡೋ ಪ್ರಕಾರ ಪ್ರಾಕ್ಟೀಸಲ್ಲಿ ಜನರು ಇಯರ್ಬಡ್ಸ್ ಇಲ್ಲ ಕಡ್ಡಿ ಹಾಕಿ ಅದನ್ನ ದೂಡ್ತಾರೆ ಒಳಗೆ, ಅರ್ಧ ತೆಗೆದಿರ್ತಾರೆ, ಅರ್ಧ ಒಳಗೆ ಫಿಕ್ಸ್ ಮಾಡಿಕೊಂಡು ಅಲ್ಲಿ ತೊಂದರೆಗಾಗಿ ಬರ್ತಾರೆ. ಸಿವಾಯ್ ಏನು ಮಾಡಲಾರ್ದವ್ರು ಜಾಸ್ತಿ ಬರೋದಿಲ್ಲ. ಅಕ್ಕ, ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ನಮಸ್ಕಾರ. ನಮಸ್ಕಾರ ಡಾಕ್ಟರ್. ನಮಸ್ಕಾರ, ನಾ ಧ್ರುವ ಬಾಲ್ಕೋಟೆ ಮಾತಾಡಿಕತ್ತೀನಿ ಡಾಕ್ಟರ್. ನಮಸ್ಕಾರ. ಹಾ, ನಾ 70 ಇಯರ್ಸ್, ನಾವೇನ ಬ್ಲೈಂಡ್ ಇದ್ದೀನಿ, ಶುಗರ್ ಇಲ್ಲ, ಏನೂ ಇಲ್ಲ. ಒಂದ್ ಎರಡು ಪ್ರಶ್ನೆ ಕೇಳಬೇಕಾಯ್ತು. ನೇಸಲ್ದಾಗ ಮ್ಯೂಕಸ್ ಸ್ವಲ್ಪ ಬೆಳೆದು ಒಂದೆರಡು ಸರಿ ದುರ್ಮತ ಅಂತಾರಲ್ಲ, ಬೆಳೆದು ಒಂದೆರಡು ಸರಿ ಆಪರೇಷನ್ ಆಗಿತ್ತು, ಅದೇನ್ ಪ್ರಾಬ್ಲಮ್ ಇಲ್ಲ. ಈಗ ಯಾವಾಗ ಬಹಳ ಕೋಲ್ಡ್ ಇದ್ದಾಗ ಸ್ವಲ್ಪ ಅದು ಸ್ವಲ್ಪ ಬ್ಲಾಕ್ ಆಗ್ದಂಗೆ ಆಗ್ತದೆ, ಆಟ್ರಿವ್ ನೇಸಲ್ ಡ್ರಾಪ್ ಹಾಕೊಂಡು ಆರಾಮಾಗಿ ಬಿಡ್ತದೆ. ಅದಕ್ಕೆ ನಾ ಮತ್ತೊಮ್ಮೆ ಏನ್ ಸರ್ಜರಿಗೆ ಹೋಗ್ತೀನಿ, ಕಾರಣ ಬಿದ್ದಿದ್ದೆ. ಯಾವಾಗ ರೇರ್ಲಿ ಹಾಕೋತೀನಿ ಒಂದ್ ಪ್ರಶ್ನೆ. ಎರಡನೇದು ಡಾಕ್ಟರ್, ಕಿವಿ ನಾನು ಸತತ 24 ತಾಸು ಇದನ್ನ ಕೇಳ್ತಿರ್ತೀನಿ, ರೇಡಿಯೋ, ಡಿವಿಡಿ ಪ್ಲೇಯರ್, ಸಿಡಿ ಕಿಡಿಗಿ ಕೇಳ್ತಿರ್ತೀನಿ. ಸ್ವಲ್ಪ ಆಡಿಯೋ ಸ್ವಲ್ಪ ಇರುವುದ ಲೋ ವಿಡಿಯೋ ಮಾಡಿದ್ರು ಅದೇನ್ ಮಾಡ್ಲಿಕ್ಕಿಲ್ಲ, ಅದ್ರೂ ಪ್ರಾಬ್ಲಮ್ ಇಲ್ಲ. ಹಿಂಗ್ ಕಂಟಿನ್ಯೂಸ್ ಕೇಳ್ಬೋದಲ್ಲ, ಏನ್ ಹಾರ್ಮ್ ಏನ್ ಇಲ್ಲಲ್ಲ. ಒಂದೇ ಪ್ರಶ್ನೆ ಲೋ ಪಿಚ್ನ ಕೇಳ್ತೀನಿ. ಆಯ್ತಾಯ್ತು, ನಾ ನಿಮ್ಗೆ ಹೇಳ್ತೇನೆ. ಒಂದೇ ಪ್ರಶ್ನೆ, ಅಫ್ಕೋರ್ಸ್ ನೀವು 70 ವರ್ಷ ನಿಮಗೆ ಶುಗರ್ ಇಲ್ಲ ಅಂದದಕ್ಕೆ ನಾ ನಿಮಗೆ ಕಾಂಗ್ರಾಚುಲೇಷನ್ಸ್ ಹೇಳ್ಬೇಕು, ಅಭಿನಂದನೆಗಳು ಹೇಳ್ಬೇಕು. ಎರಡನೇದು, ಹೌದು, ನೀವು ಮೂಗಿನ ಪಾಲಿಪ್ಸ್ ಬಗ್ಗೆ ಕೇಳಿದ್ರಿ. ಯಾವಾಗಾರೂ ಒಂದ್ಸರಿ ಒಟ್ರಿವಿನ್ ಹಾಕಿದ್ರು ಆರಾಮಿದ್ರೆ, ಎಸ್, 70 ಇಯರ್ಸ್ಗೆ ನೀವು ಮತ್ತೆ ಆಪರೇಷನ್ ಏನು ಬೇಕಾಗಿಲ್ಲ, ನೀವು ಮ್ಯಾನೇಜ್ ಮಾಡ್ಬೋದು. ಮಧುಮೇಹ ಇದ್ದವರಿಗೆ ಅದು ಬೇರೆ ಆಗುತ್ತೆ, ಅದು ಬಿಟ್ಬಿಡಿ. ಮೂರನೇ, ನೀವು ಎರಡನೇ ಪ್ರಶ್ನೆ ಕೇಳಿದ್ರೆ ನಾ 24 ತಾಸು ಕೇಳ್ತೇನೆ ಅಂತ ಸ್ವಲ್ಪ ನಿದ್ದೆನೂ ಮಾಡಿ ಕೇಳಿ. ಆದರೆ ನಾವು ಅದೇ ಹೇಳೋದು, ಇಯರ್ ಫೋನ್ಸ್ ಒಳಗಡೆ ಟೈಟಾಗಿ ಹಾಕ್ಕೊಂಡು ನೀವು 70 ವರ್ಷ ಇದ್ದರೂ ಮಧುಮೇಹ ಇಲ್ಲದಿದ್ದರೂ ದಯವಿಟ್ಟು ಅದನ್ನ ಹ್ಯಾಬಿಟ್ ಅಡಿಕ್ಷನ್ ಥರ ಮಾಡ್ಕೋಬೇಡಿ, ಕೇಳಿ, ಆರಾಮಾಗಿ ಕೇಳಿ, ಏನು ತಪ್ಪಿಲ್ಲ. ಕೇಳಿಸೋದು ನೀವು ಕಡಿಮೆ ಅಂತ ಹೇಳಿದ್ರಲ್ಲ, 70 ವರ್ಷ ಅಂದರೆ ಸ್ವಲ್ಪ ನಿಮ್ಮದು ಕಿವಿ ನರ ವೀಕ್ ಇರುತ್ತೆ. ಕಿವಿ ಮೂಗು ಗಂಟಲ ವೈದ್ಯರಿಗೆ ತೋರಿಸ್ಕೊಂಡು ಏನಾದರೂ ಅದಕ್ಕೆ ಅಡಿಷನಲ್ ಏನಾದರೂ ಬೇಕಂದರೆ ಮಾಡಬಹುದು. ಬಟ್ ಯಾವುದೇ ಟೆಕ್ನಾಲಜಿ ಅತಿಯಾಗಿ ಮಾಡಿದರೆ ದುಷ್ಪರಿಣಾಮ ಆಗೋದೆ, ಅದೇನು ದೊಡ್ಡ ಹೊಸ ವಿಷಯ ಏನು ಹೇಳ್ತಾ ಇಲ್ಲ ನಾನು. ಎಷ್ಟಾಗುತ್ತೆ ಅಷ್ಟು ಕಂಟ್ರೋಲಲ್ಲಿ ಇರಿ. ಒಳ್ಳೇದು ಒಳ್ಳೇದು ಒಳ್ಳೇದು ಒಳ್ಳೇದು. ನಮಸ್ಕಾರ. ಮಾಡ್ರಿ ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ, ನಮಸ್ಕಾರ ಹೇಳಿ. ನಮಸ್ಕಾರ, ನಾನು ಶಿರಾದಿಂದ ಉದಯ್ ಟೇಲರ್ ಸರ್ ಮಾತಾಡ್ತಾ ಇರೋದು. ಹೇಳಿ ಹೇಳಿ ಹೇಳಿ ಉದಯ್ ಸರ್. ಈಗ ಮಧುಮೇಹ ನಿಯಂತ್ರಣ ಇಲ್ಲದಿದ್ದರೆ ತೊಂದರೆ ಆಗುತ್ತದೆ ಅಂದ್ರೆ ಸರ್, ಅದರ ಲಕ್ಷಣಗಳನ್ನ ಹೇಳಿಲ್ಲ ಸ್ವಲ್ಪ ಕೆಲವರಿಗೆ. ಹೇಳಿದೆ ಹೇಳಿದೆ ಹೇಳಿದೆ, ನೀವು ಲಕ್ಷ ಕೊಟ್ಟು ಕೇಳಲಿಲ್ಲ ಕಣ. ನಾ ಹೇಳ್ತೇನೆ ಹೇಳ್ತೇನೆ. 300 ಅಂತ ಹೇಳಿದ್ರಿ ಕಿವಿ ಸೋರೋದಕ್ಕೆ ಅಂತ ಮುಂದೆ ಹೋದ್ರಿ ಸರ್, ಅದಕ್ಕೋಟ ಇಲ್ಲ ಇಲ್ಲ, ಲಕ್ಷಣಗಳನ್ನ ಹೇಳ್ರಿ ಸರ್. ಲಕ್ಷಣಗಳು ಹೇಳಿದೆ, ನೀವು ಕೇಳಲಿಲ್ಲ ಕಾಣತ್ತೆ. ಈಗ ಹೇಳ್ತೇನೆ ಇನ್ನೊಮ್ಮೆ, ನಿಮ್ ಸಲುವಾಗಿ ಹೇಳೋಣ ಅಂತ. ಕಾಯಂ ಕೇಳೋದ ಸರ್, ರಾತ್ರಿ ಕಿವಿ ನೋವು ಬರೋದು, ಎಸ್ಪೆಷಲಿ ರಾತ್ರಿ ಹೊತ್ತು ಕಿವಿಯಲ್ಲಿ ಸೋರುವಿಕೆ ಇರೋದು, ದುರ್ಮಾಸ ಬರುವುದು, ಕಿವಿಯಲ್ಲಿ ನೋವು ಬರುವುದು, ಅದು ನೀವು ಕಿವಿಯಲ್ಲಿ ರಾತ್ರಿ ಹೊತ್ತು ನೋವು ಬರುವುದು ಎರಡು ಸಾರಿ ಹೇಳಿದ್ದೇನೆ. ಒಂದು, ಎರಡನೇದ್ದು ಮುಖದ ಯಾವುದೇ ಭಾಗದಲ್ಲಿ ನೋವಾಗೋದು, ಹಲ್ಲು ನೋವಾಗೋದು, ತಲೆನೋವಾಗೋದು, ಕಣ್ಣಿನ ದೃಷ್ಟಿಯಲ್ಲಿ ಎರಡೆರಡು ಕಾಣೋದು, ಇದನ್ನು ಹೇಳಿದ್ದೇನೆ. ಮೂರನೇದು ಮುಖ, ಈಗ ಇನ್ನೊಂದಿಷ್ಟು ಹೇಳ್ತಾ ಇದ್ದೀನಿ, ಮುಖ ಸೊಟ್ಟಾಗೋದು ಕೆಲವೊಬ್ರಿಗೆ ಆಗ್ತದೆ. ಇವೆಲ್ಲ ಸೀರಿಯಸ್ ಕಾಯಿಲೆಗಳು. ಬಟ್ ಶುರುವಾತಿಗೆ ಯಾವುದೇ ಯಾವ ಲಕ್ಷಣಗಳು ಬಂದರೆ ಕಿವಿ ಮೂಗು ಗಂಟಲು ವೈದ್ಯರ ಹತ್ರ ನೀವು ಧಾವಿಸಬೇಕು. ಇವೆರಡು ನಾ ಹೇಳಿದ್ದೇನೆ ಆಯ್ತಾ. ಯಾವುದೇ ರೀತಿಯಿಂದ ಕಿವಿಯಲ್ಲಿ ತೊಂದರೆ ಆದರೆ, ಸೋರುವಿಕೆ ಇದ್ದರೆ ಮುಟ್ಟಕ್ಕೆ ಹೋಗಬೇಡಿ, ಏನು ಮಾಡೋಕ್ಕೆ ಹೋಗಬೇಡಿ. ಎರಡನೇದು ಮುಖದ ಯಾವುದೇ ಭಾಗದಲ್ಲಿ ಇರಲಿ, ತಲೆಯಲ್ಲಿ ಇರಲಿ, ನೋವು ಬಂದರೆ ತೋರಿಸ್ಕೊಳ್ಳೋದು ಒಳ್ಳೆಯದು, ಮೂಗಿನ ಒಳಗಡೆ ನೋಡಿಸ್ಕೊಳ್ಳೋದು ಒಳ್ಳೆಯದು. ಹಲ್ಲು ನೋವಿದ್ರೆ ಇನ್ನೊಂದು ಹೇಳ್ತೀನಿ, ಹಲ್ಲು ನೋವಿದ್ರೂ ಒಮ್ಮೆಲೆ ಹಲ್ಲಿನ ಡಾಕ್ಟರ್ಗಂತೂ ತೋರಿಸ್ಲೇಬೇಕು. ನಿಮ್ಮ ರಕ್ತದ ಮಧುಮೇಹ ಬ್ಲಡ್ ಶುಗರ್ ಚೆಕ್ ಮಾಡಿಸ್ಕೋಬೇಕು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಕರೆ ಕಟ್ ಆಗಿದೆ. ಈಗ ಮುಂದಿನ ಕರೆ. ಹಲೋ, ನಮಸ್ಕಾರ ಹೇಳಿ. ಹಲೋ ಸರ್, ನಮಸ್ತೆ. ಸರ್, ನಾವು ಕುಷ್ಟಿ ತಾಲೂಕು ಹೊಸಳ್ಳಿಲಿಂದ ಸರ್ ಮುಖಪ್ಪ ಅಂತ ಹೇಳಿ. ಸರ್, ನೀವು ಕಿವಿ ಒಳಗ ಗುಳುಗುಳುಗಳು ಅಂತವಲ್ರಿ, ಏನು ಮಾಡಬಾರ್ದು ಅಂದರೆ, ಹೌದು ನೀವು ಹೇಳ್ತೀರಿ ಗುಳುಗುಳು ಆಗ್ತದೆ, ನಾ ಏನು ಮಾಡಲಿ ಅಂತ. ನೀವು ತುರಿಕೆ ಮಾಡೋದನ್ನು ನಿಲ್ಲಿಸಿದ್ರೆ ತುರಿಸೋದು ತಾನೇ ಕ್ರಮೇಣವಾಗಿ ನಿಲ್ತದೆ, ಇಲ್ಲಂತಿಲ್ಲ. ಆದರೆ ತೋರಿಸ್ಕೊಳ್ಳೋದು ಒಳ್ಳೇದು, ಯಾಕಂದರೆ ಸಿಂಪಲ್ಲಾಗಿ ಅದರಲ್ಲಿ ಫಂಗಸ್ ಇರಬಹುದು. ಕೆಲವೊಮ್ಮೆ ಮಳೆಯಲ್ಲಿ ತೋರಿಸ್ಕೊಂಡಿರ್ತೀರಿ, ನೀರಿನ ಅಂಶ ಹೋಗಿರುತ್ತೆ, ತೇವಾಂಶ ಹೋಗಿರುತ್ತೆ, ಆವಾಗ ಸ್ವಲ್ಪ ಓಟೋಮೈಕೋಸ್ ಅಂತ ಹೇಳ್ತೀವಿ, ಫಂಗಸ್ ಬೆಳೆದಿರುತ್ತೆ, ಅದರಿಂದ ತುರಿಕೆ ಬರ್ತಿರ್ತದೆ. ಅದಕ್ಕಾಗಿ ನೀವು ಕಡ್ಡಿ ಹಾಕಿದರೆ ಅದು ಕಡಿಮೆ ಅಂತೂ ಆಗಲ್ಲ, ಉಲ್ಬಣ ಆಗುತ್ತೆ. ಸೊ ಹಾಂ, ಅದೇ ಹೇಳೋದು, ಬರೋದಂದ್ರೇನು, ಕೂಕಣಿ ಎಲ್ಲರಿಗೂ ಇರ್ತದೆ ಸ್ವಲ್ಪ ಮಟ್ಟದಲ್ಲಿ. ನಾವು ಎಷ್ಟು ಅದನ್ನು ಬಡ್ಸ್ ಹಾಕ್ತೀವಿ, ಆ ಚರ್ಮಕ್ಕೆ ಏನು ಅನಿಸ್ತದೆ ಗೊತ್ತಾ, ಸ್ಟಿಮ್ಯುಲೇಷನ್ ಅಂತ ಏನೋ ಫಾರಿನ್ ಬಾಡಿ ಅಲ್ಲಿ ಬರ್ತಾ ಇದೆ, ಏನೋ ಬರ್ತಾ ಇದೆ ಮೇಲಿನ ಮೇಲೆ, ನಾ ಇನ್ನಷ್ಟು ಅಲ್ಲಿ ಮೇಣ ಇಲ್ಲ ಕೂಕಣಿ ಮಾಡಬೇಕು ಅಂತ ಬರುತ್ತೆ. ಅದ ನೀವು ಜಾಸ್ತಿ ಸಿಂಪಲ್ ನಾವು ಹೇಳೋದಂದ್ರೆ, ಕಿವಿ ಡಾಕ್ಟ್ರಿಗೆ ತೋರಿಸ್ಕೊಳ್ಳಿ ಏನಿದ್ದದನ್ನು ಕರೆಕ್ಟಾಗಿ. ಅವ್ರು ಕೆಲವೊಮ್ಮೆ ಕ್ಲೀನ್ ಮಾಡ್ತಾರೆ, ವಾಶ್ ಮಾಡ್ತಾರೆ, ನೀರಿನಿಂದ ವಾಶ್ ಮಾಡ್ಬೋದು, ಇಲ್ಲ ಸಕ್ಷನ್ ಅಂತ ಇರುತ್ತೆ ಅದರಿಂದ ಕ್ಲೀನ್ ಮಾಡಿ ಅದಕ್ಕೆ ಏನಿದೆ ಅದು ಕರೆಕ್ಟಾಗಿ ಪರಿಹಾರ ಕೊಡ್ತಾರೆ. ನೀವಾಗಿ ಅದನ್ನ ಕಡ್ಡಿ ಹಾಕ್ತಾ ಇದ್ರೆ ಅದು ಕಡಿಮೆ ಅಂತೂ ಆಗೋದಿಲ್ಲ. ಹೌದಲ್ಲ, ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಹಲೋ, ನಮಸ್ಕಾರ ಹೇಳಿ. ಹಾ ನಮಸ್ತೆ ಹೇಳಿ. ನಮಸ್ಕಾರ, ನೀವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ, ನಿಮ್ ಹೆಸರು ಹೇಳಿ. ಆಯ್ತು ಹೇಳಿ, ಏನ್ ನಿಮ್ ಮೊಮ್ಮಗಂದು ಪ್ರಶ್ನೆ ಏನು? ಈಗ ಒಂದ್ ನಿಮಿಷ, ಇದು ಪ್ರೋಗ್ರಾಮ್ ಏನದಲ್ಲ, ಅನಿಯಂತ್ರಿತ ಮಧುಮೇಹ ಇದ್ದವ್ರಿಗೆ ಅಂದ್ರೆ ಸಕ್ಕರೆ ಕಾಯಿಲೆ ಜಾಸ್ತಿ ಆದವರಿಗೆ ಕಿವಿ ಮೂಗು ಗಂಟಲು ತೊಂದರೆಗಳು ಏನಾಗ್ಬಹುದು ಅಂತ ಮಾತಾಡ್ತಾ ಇದೀವಿ. ಮಕ್ಕಳ ಬಗ್ಗೆ ಮಾತಾಡ್ತಾ ಇನ್ನೊಂದ್ ದಿವಸ ಬರ್ತೀನಿ, ಅವಾಗ ಪ್ರಶ್ನೆ ಕೇಳುವಂತೀರಿ. ಹಾ, ಆದ್ರೆ ಅವ್ರೀಗ ಮಗುವಿನ ಸಕ್ಕರೆ ಇದನ್ನ ಪರೀಕ್ಷೆ ಮಾಡಿಸೋದು ಈ ತರದಕ್ಕೆ ಸಂಬಂಧಪಟ್ಟಾಗೆ ಅಂದ್ರೆ, ಇವ್ರು ಹೇಳೋ ಪ್ರಕಾರ ಮೂಗಿನಲ್ಲಿ ಎಲುಬು ಅಡ್ಡ ಬೆಳೆದಿದೆ ಅಂತ ಹೇಳ್ತಾರಲ್ಲ, ಸುಮ್ಮನೆ ಅವರಿಗೆ ಆತಂಕ ಮಾಡೋದು ಬೇಡ. ಓಕೆ, ಈಗ ಮುಂದಿನ ಕರೆ ಯಾವುದು ಅಂತ ನೋಡೋಣ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ಹಲೋ, ಏನೋ ಕರೆ ಕರೆಯಲ್ಲಿ ತೊಂದರೆ ಆಗ್ತಿದೆ. ನಂದು ಕಿವಿಯಲ್ಲಿ ಒಂಥರ ಗೊಂಗು ಅಂತ ಹೇಳಿ ಸೌಂಡ್ ಬರ್ತದೆ ಸರ್, ಶಬ್ದ ಬರ್ತದೆ. ಹೌದು, ಅದೇನಂತದ ಶಬ್ದತ ಹುಳ ಏನ ಇದು ಮಾಡ್ತದೆ, ಕಾಡಿನಲ್ಲಿ ಹುಳ ಚಿಡ್ರ. ಹೌದು, ಆ ತರ ಸೌಂಡ್, ಜೀರುಂಡೆ. ಹೌದು ಹೌದು, ಆ ತರ ಮಾಡ್ತದೆ ಸರ್. ಅದಕ್ಕೇನು ಪರಿಹಾರ ಅಂತ? ಅದನ್ನ ಅದೇ, ಈಗ ಮಧುಮೇಹ ಇದೆಯಾ ನಿಮಗೆ, ಆ ತರ ಏನಾದ್ರು ಇದೆಯಾ? ಮಧುಮೇಹ ಇದೆ ಸರ್. ಹೌದು ಹೌದು, ಈಗ ಮಧುಮೇಹ ಇದೆ ಸರ್, ಕಂಟ್ರೋಲ್ ಅಲ್ಲಿ ಇದೆ. ಹಾ, ಒಳ್ಳೇದು ಒಳ್ಳೇದು. ಈಗ ಡಯಾಬಿಟಿಕ್ಸ್ ಅಲ್ಲಿ ಇವೆಲ್ಲ ತೊಂದರೆಗಳು ಆಗ್ತಿರ್ತವೆ, ಕಿವಿಯ ನರದ ಪರೀಕ್ಷೆ ಮಾಡಬೇಕಾಗ್ತದೆ. ಸೊ ಇದು ಹಾಂ, ಈ ಥರ ಜೀರುಂಡೆ ಸೌಂಡ್ ಬರ್ತದೆ ಅಂತೇಳಿ ಈ ಒಂದು ಮಾತ್ರೆ ತಗೊಳ್ಳಿ ಅಂತ ಇರೋದಿಲ್ಲ, ಇವುಗಳನ್ನೆಲ್ಲ ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಹೌದಲ್ಲ. ಸೊ ನೀವು ಕಿವಿ ಮೂಗು ಗಂಟ್ಲ ವೈದ್ಯರಿಗೆ ತೋರಿಸ್ಕೋಬೋದು, ನಮ್ಮ ಎಸ್ ಡಿ ಎಂ ಮಹಾವಿದ್ಯಾಲಯಕ್ಕೆ ಬರಬಹುದು, ಎಲ್ಲ ಕೂಲಂಕಷವಾಗಿ ನಾವು ಪರೀಕ್ಷೆ ಮಾಡ್ತೀವಿ, ಮಾಡಿ ಅದಕ್ಕೆ ಪರಿಹಾರ ಹೇಳ್ತೀವಿ. ನಮಸ್ಕಾರ, ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಮುಂದಿನ ಕರೆ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ, ನಾ ರಾಯಗಾವ್ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗ ಹಿರೇಮತ್ ಮಾತಾಡೋದು ಸರ್, ಆಕಾಶವಾಣಿ ಕಾಯಂ ಕೇಳುವ. ನಮಸ್ಕಾರ ಶಿವಲಿಂಗಯ್ಯ. ಹಾ ಸರ್, ನನ್ನ ಸಮಸ್ಯೆ ಅಂದ್ರೆ ನಾಳೆಗೆ ರೀ ಸರ್, ನಂದ ಬಾಲ್ ಹೊಡೆದಾದ್ರೆ ಸರ್. ಏನ? ಹಲೋ ಸರ್, ಏನ್ ಹೇಳಿ, ಏನ್ ಹೇಳಿದ್ರಿ? ನಾಳೆಗೆ ನಾಳೆಗೆ ಶುಗರ್ ಏನಿಲ್ರಿ ಸರ್, ಶುಗರ್ ಚೆಕ್ ಮಾಡಿದ್ರೆ ನಾಲ್ಗೆ ಬಹಳ ಒಡೆದಿದೆ. ಹಂಗ ಇದ್ ಮಾಡಬಾರ್ದು. ಈಗ ನಾವು ಮಾತಾಡ್ತಾ ಇರೋದು ಮಧುಮೇಹ ಅನಿಯಂತ್ರಿತ ಇದ್ದಾಗ ಆಗುವ ತೊಂದರೆಗಳು. ಈಗ ಯಾರೋ ಒಬ್ರು ಮಧುಮೇಹ ಶುಗರ್ ಇಲ್ರಿ ಆದ್ರೂ ನಾಲಿಗೆ ಒಡೆದದರಿ, ಕರೆಕ್ಟ್ ಅದ, ನೀವು ಹೇಳೋದು ಕರೆಕ್ಟ್ ಇದೆ. ಬಟ್ ಇವತ್ತು ನಮಗೆ ಇರೋ ಸಮಯದಲ್ಲಿ ನಾವು ಮಧುಮೇಹ ಅನಿಯಂತ್ರಿತ ಇದ್ದವ್ರಿಗೆ ಮಾತಾಡ್ಬೇಕಾಗ್ತದೆ ದಯವಿಟ್ಟು. ಕರೆಕ್ಟ್ ಅದರಿ, ಅದೇ ಹೇಳ್ತಾ ಇರೋದು. ನೀವು ಬಂದು ತೋರಿಸ್ಕೊಳ್ಳಿ, ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ಡಿಸ್ಕಷನ್ ಇವತ್ತು ಬೇರೆ ಮಾಡ್ಬೇಕಾಗಲ್ಲ, ಅದಕ್ಕಾಗಿ ಅಷ್ಟೇ. ಒಳ್ಳೆಯದು ಶಿವಲಿಂಗ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಮುಂದಿನ ಕರೆ ಯಾರದು ಅಂತ ನೋಡೋಣ. ಹಲೋ ಹಲೋ, ಅದೇ ಡಾಕ್ಟ್ರೆ, ಸಾಮಾನ್ಯವಾಗಿ ನಾವು ಈ ಅನಿಯಂತ್ರಿತ ಅನ್ನೋದನ್ನು ಅಂದರೆ ಎಷ್ಟು ದಿನಗಳಿಗೆ ಒಮ್ಮೆ ಇವರು ಈ ರಕ್ತ ಪರೀಕ್ಷೆ ಮಾಡಿಸ್ಕೋತಾ ಇರಬೇಕು ಅಂತ ಹೇಳ್ತೀರಿ? ಇಲ್ಲ, ಅದು ಮಧುಮೇಹ ನೋಡ್ತಾ ಇರೋ ತಜ್ಞರು ಡಿಸೈಡ್ ಮಾಡ್ತಾರೆ. ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರದು ಬಹಳ ಫ್ರೀಕ್ವೆಂಟ್ ಆಗಿ ಚೇಂಜ್ ಆಗ್ತಾ ಇರುತ್ತೆ, ಅದರ ಪ್ರಕಾರ ಅವ್ರು ಹೇಳ್ತಾರೆ. ಜನರಲ್ ಆಗಿ ಇಷ್ಟೇ ಅಂತ ಇರಲ್ಲ. ಡಯಾಬಿಟಾಲಜಿಸ್ಟ್ ಏನು ಹೇಳ್ತಾರೆ, ಫಿಸಿಷಿಯನ್ ಅವರು ಡಿಸೈಡ್ ಮಾಡಬೇಕು, ಅವರು ಅದರ ತಜ್ಞರು. ಕಿವಿ ಮೂಗು ಗಂಟಲು ನಾವು ಅದರಲ್ಲಿ ಹೇಳೋದಿಲ್ಲ, ಅವರು ಅದರ ತಜ್ಞರು, ಅವರು ಅದರ ಬಗ್ಗೆ ಹೇಳ್ತಾರೆ. ಆದರೆ ನಮ್ದೇನಿರುತ್ತೆ, ಡೇಂಜರ್ ಸೈನ್ ಅನ್ನು ಹುಡುಕೋದು, ಯಾವುದೇ ತೊಂದರೆ ಮೊದಲೇ. ಯಾಕೆ ನಾ ಹೇಳಿದ್ನಲ್ಲ, ಹಲೋ ಹಲೋ, ಎಲ್ಲಿಂದ ಸದರಿ ಅಂತ ಹೇಳಿ ಹೇಳಿ ಸದರಿ ಅವ್ರೆ. ಹಾ, ಒಂದು ನೆಗಡಿ ಬಹಳ ಮ್ಯಾಗ್ನೆ ಮ್ಯಾಗ್ನೆ ಪ್ರತಿ 10 ದಿವಸ 8 ದಿವಸಕ್ಕೊಮ್ಮೆ ನೆಗಡಿ ಆಗೈತಿ. ಅದೇನು ಅಲರ್ಜಿಂದ ಆಗೈತೋ ಏನು ಗೊತ್ತಾಗೋದು. ಅಲರ್ಜಿಯಿಂದ ಇರಬಹುದು. ವಯಸ್ಸೆಷ್ಟು, ಮಧುಮೇಹ ಏನಾದ್ರಿದ್ಯಾ? ಇರ್ಲಿ, ಈಗ ನೆಗಡಿ ಮೇಲಿನ ಮೇಲೆ ಇದ್ರೆ ತೋರಿಸ್ಕೊಳ್ಳಿ, ನಾವು ಟ್ರೀಟ್ಮೆಂಟ್ ಕೊಡೋಣಂತೆ. ಬಟ್ ಇವತ್ತು ದಯವಿಟ್ಟು ಯಾರು ಅನಿಯಂತ್ರಿತ ಮಧುಮೇಹ ಇದ್ದವರು ಕಾಯ್ತಿರ್ತಾರೆ ಅವರಿಗೆ ಆಸ್ಪದ ಕೊಡೋಣಂತೆ. ಹಾಗಾಗಿ ಜನರಲ್ ಆಗಿ ಹಲೋ, ಈಗ ಮುಂದಿನ ಕರೆ ಯಾರದು ಅಂತ ನೋಡೋಣ. ಹಲೋ ಹಲೋ, ನಮಸ್ಕಾರ ಹೇಳಿ. ಹಾ ಹೌದು ಸರ್, ನಾನು ನಿಮ್ಮ ಪೇಷಂಟ್ ಸರ್ ಮಾತಾಡೋದು. ಹೇಳಿ ಹೇಳಿ ಸರ್. ಅದಕ್ಕೆ ಸರಿ ಕೇಳಲಿಲ್ಲ, ಮೂಗಿದ್ದ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರಲ್ಲ ಸರ್. ಹಾ ಆಯ್ತು, ಅದಕ್ಕೆ ಅದು ಯಾವಾಗ ಬರ್ಲಿ? ಅವೆಲ್ಲ ಇಲ್ಲಿ ಕೇಳುದೇನ್ರಿ, ನಾ ಇರ್ತೀನಲ್ಲ ಆಸ್ಪತ್ರೆಯಲ್ಲಿ, ಗೊತ್ತಲ್ಲ ನಿಮ್ಗೆ. ಪಾಪ, ಯಾರೋ ಒಬ್ರು ಮಧುಮೇಹಗಳು ವೇಟ್ ಮಾಡ್ತಿರ್ತಾರೆ, ಕಾಯ್ತಿರ್ತಾರೆ, ತೊಂದರೆ ಆಗೋದು ಬೇಡ. ನಿಮ್ಗೆ ಹೆಂಗಿದ್ರು ಅದ್ರ ವ್ಯವಸ್ಥೆ ಇದ್ದೇ ಇರುತ್ತಲ್ಲಪ್ಪ. ದಯವಿಟ್ಟು ಮುಂದಿನ ಕಡೆ ಕಾರ್ಯಕ್ರಮದ ಕಡೆಯ ಕರೆಯಾಗಿ ಯಾರ್ದಿದೆ ಅಂತ ನೋಡೋಣ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್, ನಾವು ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕು ಚಿನ್ನಮಗುಂದ ಮಾತಾಡೋ ಸರ್. ಹೇಳ್ರಿ, ನಿಮ್ಮ ಹೆಸರು? ನಮ್ಮ ಹೆಸರು ಸರ್ ಪರಮೇಶಣ್ಣ ಮತ್ತೇಳಿ ಅಂತ. ಹೇಳಿ ಪರಮೇಶಣ್ಣ. ಸರ್, ಇವಾಗ ಈಗ ಮಧುಮೇಹ ಇದ್ದವ್ರಿಗೆ ಆಪರೇಷನ್ ಮಾಡ್ಸೋಕ್ ನಡೀತೈತೆ ಅದು, ಅಥವಾ ಯಾವ ಹಂತಕ್ಕೆ ಇರ್ಬೇಕ್ರಿ ಅದು ಮಧುಮೇಹ? ಒಳ್ಳೇದು, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಕಿವಿ ಮೂಗು ಗಂಟಲಲ್ಲಿ ಏನೇ ತೊಂದರೆ ಇದ್ರೂ ಶಸ್ತ್ರಚಿಕಿತ್ಸೆ ನಾವು ಮಾಡ್ತೀವಿ ಕೆಲವೊಮ್ಮೆ, ಹೌದಲ್ಲ? ಎಷ್ಟೋ ಒಂದು ತೊಂದರೆಗಳಿಗೆ ಕಿವಿಯಲ್ಲಿ ಇಲ್ಲ ಮೂಗಲ್ಲಿ ಇಲ್ಲ ಗಂಟಲಲ್ಲಿ ಆಪರೇಷನ್ ಬೇಕಾಗುತ್ತೆ. ಮಧುಮೇಹಿಗಳಿದ್ದರೆ, ನಿಮ್ಮದು ಮಧುಮೇಹ ನಿಯಂತ್ರಣದಲ್ಲಿದ್ದರೆ ಸಾಕು, ನೀವು ಮಧುಮೇಹ ಇಲ್ಲದವರಂಗೇನೆ ನಾವು ನೋಡ್ಕೊಳ್ತೀವಿ, ಎಲ್ಲ ತೊಂದರೆ ಏನು ಆಗಲ್ಲ, ಆಪರೇಷನ್ ಮಾಡಿಸ್ಕೋಬಹುದು. ದೇಹದ ಯಾವುದೇ ಆಪರೇಷನ್ ಆದ್ರೂ ಹಂಗೇನೆ, ಕಿವಿ ಮೂಗು ಗಂಟಲಲ್ಲೂ ಅದೇ ವಿಷಯ ನಾವು ಹೇಳೋದು. ಒಂದನೇ ವಿಷಯ. ಎರಡನೇದು, ಮಧುಮೇಹ ನಿಮ್ದು ಕಂಟ್ರೋಲ್ ಅಂದ್ರೆ ಎಷ್ಟು ಇರಬೇಕು ಅಂತಲ್ಲ, ಅದು ಸ್ಟ್ಯಾಂಡರ್ಡ್ ಇದೆ ಆಲ್ ಓವರ್ ದ ವರ್ಲ್ಡ್, ಇಡೀ ಜಗತ್ತಿನಲ್ಲಿ ಒಂದೇ ಸ್ಟ್ಯಾಂಡರ್ಡ್ ಮಾಡಿರ್ತಾರೆ. ಬಟ್ ಕೆಲವೊಮ್ಮೆ ನಾವು ಈ ತರ ಇನ್ಫೆಕ್ಷನ್ಸ್ ಎಲ್ಲ ಇದ್ದಾಗ ನಾವೇ ಹೇಳಿ ನೀವು ಮಾತ್ರೆಗಳನ್ನು ತಗೊಳ್ತಿದ್ರು ಅದನ್ನ ಇನ್ಸುಲಿನ್ಗೆ ಇಟ್ಟು ಮಧುಮೇಹನ ಏಕದಂ ಸ್ಟ್ರಿಕ್ಟ್ ಆಗಿ ಪ್ರತಿ 6 ಗಂಟೆಗೊಮ್ಮೆ ನಿಮ್ದು ರಕ್ತ ಪರೀಕ್ಷೆ, ಬ್ಲಡ್ ಶುಗರ್ ಮಾಡಿ ನಾವು ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಇಟ್ಟು ಆಪರೇಷನ್ ಮಾಡಬೇಕಾಗ್ತದೆ, ಇಲ್ಲ ಅಂದ್ರೆ ಇನ್ಫೆಕ್ಷನ್ ಉಲ್ಬಣ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ನಮ್ಮಲ್ಲಿ ಇರ್ತಾರೆ, ಅದು ಮಧುಮೇಹ ಡಯಾಬಿಟಾಲಜಿಸ್ಟ್ ಇರ್ತಾರೆ, ಫಿಸಿಷಿಯನ್ ಇರ್ತಾರೆ, ಎಂಡೋಕ್ರೈನ್ ಸ್ಪೆಷಲಿಸ್ಟ್ ಅಂತ ಇರ್ತಾರೆ. ಅವರು ನೀವು ಅಡ್ಮಿಟ್ ಆಗಿ ಆಪರೇಷನ್ ಆಗುವಾಗ ಆಪರೇಷನ್ಕ್ಕಿಂತ ಮೊದಲೇ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋದು, ಆಪರೇಷನ್ ಟೈಮಲ್ಲಿ, ಆಪರೇಷನ್ ನಂತರ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ತಜ್ಞರು ಇರ್ತಾರೆ, ಅವ್ರು ಅದನ್ನ ನೋಡ್ಕೊಳ್ತಾರೆ. ಹೌದೌದು, ಮಾಡಲೇಬೇಕು. ಇನ್ನೊಂದು ಒಂದೇ ವಿಷಯ ಹೇಳೋದು, ಇವನ್ ಹಲ್ಲು ನೀವು ಕಿತ್ಸ್ಕೊಳ್ಳಿಕ್ ಹೋಗುವಾಗ ರಕ್ತ ಪರೀಕ್ಷೆ ಮಾಡಿಸ್ಕೋಬೇಕು, ಬ್ಲಡ್ ಟೆಸ್ಟ್ ಬಿ ಪಿ ಹೆಂಗೆ ಚೆಕ್ ಮಾಡಿಸ್ಕೋಬೇಕು, ಹಂಗೆ ಶುಗರ್ ಚೆಕ್ ಮಾಡಿಸ್ಕೊಳ್ಳಿ. ಎಷ್ಟೋ ಸರಿ ನಮಗೆ ಸಿಂಪಲ್ ಆಗಿ ಎಲ್ಲೋ ಅದನ್ನ ತಾನೇ ಹಲ್ಲು ಕೀಳ್ಕೊಂಡು ಶುಗರ್ ಗೊತ್ತಿರಲಿಲ್ಲ, 340 ಇತ್ತು, ಕಣ್ಣು ಕಳ್ಕೊಂಡು ಅವನು, ಆದ್ರೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ನಮಸ್ಕಾರ, ಎಚ್ಚರಿಕೆ. ಮೇಲೆ ಆಗುವ ದುಷ್ಪರಿಣಾಮಗಳಿಗೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ನಮಗೆ ಡಾಕ್ಟರ್ ರಘುನಾಥ್ ಶಾನ್ಬಾಗ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ರಘುನಾಥ್ ಶಾನ್ಬಾಗ್ ಅವರನ್ನು ನೀವು SDM ಆಸ್ಪತ್ರೆಯಲ್ಲಿ ಮಂಗಳವಾರ ಮತ್ತು ಗುರುವಾರ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ 2477846, STD ಕೋಡ್ ಸಂಖ್ಯೆ 0836. ಇದಲ್ದಿರ ಆಸ್ಪತ್ರೆ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ 0836, STD ಕೋಡ್ ಸಂಖ್ಯೆ 2477777, ಇಲ್ಲಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡಿಬೋದು.